ಬೇಗ ಅನುಕೂಲ ಆಗುತ್ತೆ. ಸೊ ಈ ರೀತಿಯಾಗಿ ಸುಮಾರು 4ನೇ ಪದರವನ್ನು 1 ಅಡಿ ಹಾಕಿ, 1-4 ಪದರ ಆದಮೇಲೆ ಇವುಗಳನ್ನು ನೀರಿನ ಅಂಶ ನೀರನ್ನು ಚಿಮುಕ್ಸಿ ಅವನ್ನ ತೇವ ಮಾಡೋದ್ರಿಂದ ಬೇಗ ನೀವು ಕೊಳೆಯೋದಕ್ಕೆ ಅನುಕೂಲ ಆಗುತ್ತೆ. ಮತ್ತು 5ನೇ ಪದರ ಏನಪ್ಪ ಅಂದರೆ, ಜಾನುವಾರುಗಳ ಕೊಟ್ಟಿಗೆಯಲ್ಲಿ ಲಭ್ಯ ಆಗಿರುತ್ತೆ ಸಗಣಿ, ದನಕರುಗಳು ತಿಂದದ್ ಬಿಟ್ಟಂತ ಮೇವು, ತ್ಯಾಜ್ಯ ವಸ್ತುಗಳು, ಗಂಜಲ ಇವೆಲ್ಲನ್ನ ಹಾಕೋದ್ರಿಂದ ಏನಾಗುತ್ತೆ ಅಂದರೆ ನಿಮಗೆ ಕಾಂಪೋಸ್ಟು ಉತ್ಕೃಷ್ಟವಾಗಿರುತ್ತೆ. ಸೊ ಇದೇ ರೀತಿಯಾಗಿ ನೀವು ಈ 5 ಪದರಗಳನ್ನು ಒಂದಾದ್ಮೇಲೆ ಒಂದು ಹಾಕೊಂಡು ಬರೋದ್ರಿಂದ ಏನಾಗುತ್ತೆ ಅಂದರೆ ಕೊಳೆಯೋದಕ್ಕೆ ಬೇಗ ಆಗುತ್ತೆ. ಸೊ ಈ ರೀತಿ ನಾವು 1 ಅಡಿ ಹಾಕಿದ ನಂತರ ನೀರನ್ನು ಚಿಮುಕಿಸಿ ಅದನ್ನು ಮಣ್ಣಿನಿಂದ ಮುಚ್ಚಿ ಮಣ್ಣಿನಿಂದ ಸಾರಿಸಬೇಕಾಗುತ್ತೆ. ಸೊ ಈ ರೀತಿ ನಾವು ಸಾರಿಸೋದ್ರಿಂದ ಏನಾಗುತ್ತೆ ಅಂದರೆ ಅದು ಪ್ಯಾಕ್ ಆಗುತ್ತೆ. ಸೊ ಅದರಿಂದ ನಿಮಗೆ ಕೊಳೆಯೋದಕ್ಕೆ ಸಮಯ ಸಿಗುತ್ತೆ. ಸೊ ತುಂಬುವಾಗ ಒಂದು ಕಡೆ ಸ್ವಲ್ಪ ಸ್ಥಳವನ್ನು ಬಿಟ್ಟುಕೊಂಡಿದ್ದಲ್ಲಿ ತಿರುವಿ ಹಾಕಲು ಅನುಕೂಲವಾಗುತ್ತೆ. ಅಂದರೆ ಈಗ ಗುಂಡಿನ ಪದ್ಧತಿ ತೊಟ್ಟಿ ಪದ್ಧತಿ ಒಂದು ಕೊನೆಯ ಭಾಗದಲ್ಲಿ ಸ್ವಲ್ಪ ಬಿಟ್ಕೊಂಡಿರೋದ್ರಿಂದ ಏನಾಗುತ್ತೆ ಅಂದ್ರೆ ನೀವು 2 ತಿಂಗಳ ನಂತರ ತಿರುವು ಹಾಕೋದಕ್ಕೆ ಅನುಕೂಲ ಆಗುತ್ತೆ. ಸೊ ಈ ರೀತಿ 3 ಪದ್ಧತಿಗಳಿಂದ ನಾವು ಸುಮಾರು 3.5-4 ತಿಂಗಳಲ್ಲಿ ನಾವು ಗೊಬ್ಬರವನ್ನ ತಯಾರು ಮಾಡ್ಕೋಬಹುದು. ಜೊತೆಗೆ ಈಗ ಯಾವುದೇ ಪದ್ಧತಿ ಇರಲಿ, ಗುಂಡಿ ಪದ್ಧತಿ, ನಡಾಫ್ ಪದ್ಧತಿ, ತೊಟ್ಟಿ ಪದ್ಧತಿಯಲ್ಲಿ ಈಗ ಈ ಒಂದು ಕಾಂಪೋಸ್ಟ್ ತಯಾರಾದ ನಂತರ ನೇರವಾಗಿ ನಾವು ಹೊಲಕ್ಕೆ ಸಾಕಾಣಿಕೆ ಮಾಡ್ಕೋಬಹುದಾ ಹೇಗೆ, ಅಥವಾ ಏನಾದರೂ ಅಲ್ಲಿ ಮಿಕ್ಸ್ ಮಾಡಬಹುದಾ ಹೇಗೆ? ಇಲ್ಲ, ಈಗ ಕೆಲವೊಂದು ರೈತರು ಏನು ಹೇಳ್ತಾರೆ, ಈಗ ಕಾಂಪೋಸ್ಟಲ್ಲಿ ಉತ್ಕೃಷ್ಟವಾದ ಒಂದು ಸಾರಜನಕದ ಪ್ರಮಾಣ ಇಲ್ಲ ಅಂತ ಸಂದರ್ಭದಲ್ಲಿ ಏನಾಗುತ್ತೆ ಅಂದರೆ ಅದನ್ನು ಸಂಪದ್ಭರಿತವಾಗಿ ಮಾಡ್ಬೋದು. ಯಾವ ರೀತಿ ಮಾಡ್ಬೋದು? ಈಗ ಫಾರ್ ಎಕ್ಸಾಂಪಲ್ ನಮಗೆ ರಾಕ್ ಫಾಸ್ಫೇಟ್ ಅಂತ ಸಿಗುತ್ತೆ, ಆದರೆ ಅದು ನೀರಿನಲ್ಲಿ ಕರಗ್ತಕ್ಕಂಥ ಒಂದು ಗೊಬ್ಬರ ಅಲ್ಲ ಅದು. ಸೊ ಅದನ್ನು ನಾವು ಈ ಒಂದು ಕಾಂಪೋಸ್ಟ್ ಜೊತೆ ಮಿಶ್ರಣ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ನಮಗೆ ಉತ್ಕೃಷ್ಟವಾಗುತ್ತೆ, ಅದರಲ್ಲೂ ರಂಜಕದ ಪ್ರಮಾಣ ಜಾಸ್ತಿ ಆಗುತ್ತೆ. ಸೊ ಅದೇ ರೀತಿಯಾಗಿ ಟ್ರೈಕೋಡರ್ಮ ಆಗೋದ್ರಿಂದ ಅದು ಮಲ್ಟಿಪ್ಲಿಕೇಶನ್ ಆಗಿ ನಿಮಗೆ ಒಂದು ಶಿಲೀಂದ್ರನಾಶಕವಾಗಿ ಅದನ್ನು ನಾವು ಬಳಸ್ಕೋಬೋದಾಗುತ್ತೆ. ಈ ರೀತಿ ನಾವು ಅನೇಕ ಒಂದು ಸಂಪದ್ಭರಿತವಾಗಿ ಮಾಡಬಹುದು. ಸೂಕ್ಷ್ಮಾಣುಜೀವಿಗಳನ್ನು ಮತ್ತೆ ನಾವು ಆ ಕಾಂಪೋಸ್ಟ್ ಜೊತೆ ಸೇರಿಸಬಹುದು. ಹೌದು. ಸೊ ಇನ್ನೊಂದು ಮುಖ್ಯವಾಗಿ ರೈತರು ಕಾಂಪೋಸ್ಟ್ ಆದಾಗ ಒಂದು ಗಮನಿಸಬೇಕಾಗುತ್ತೆ, ಅದು ಪೂರ್ತಿ ಪ್ರಮಾಣದಲ್ಲಿ ಕೊಳ್ತಿದೆಯಾ ಇಲ್ವಾ, ಅಥವಾ ನಾವು ಬೇರೆ ಬೇರೆ ಪದರಗಳು ಹೇಳಿದ್ವಿ, ಎಲ್ಲ ಪದರಗಳು ಚೆನ್ನಾಗಿ ಕೊಳ್ತಿದೆಯಾ, ಇನ್ನು ಕೊಳೆಯೋದಕ್ಕೆ ಸಮಯ ಬೇಕಾ, ಇವೆಲ್ಲವನ್ನ ನೋಡಬೇಕು. ಚೆನ್ನಾಗಿ ಕೊಳ್ತಿರ್ತಕ್ಕಂಥದ್ದು ನಾವು ಹೊಲಕ್ಕೆ ತೊಗೊಂಡು ಆದ್ಮೇಲೆ ಅದನ್ನು ಯಾವುದೇ ಕಾರಣಕ್ಕೂ ನೀವು ಓಪನ್ ಆಗಿ ಬಿಡಬಾರ್ದು. ಓಪನ್ ಆಗಿ ಬಿಟ್ಟಾಗ ಏನಾಗುತ್ತೆ ಅಂದರೆ ಅದರಲ್ಲಿರ್ತಕ್ಕಂಥ ಪೋಷಕಾಂಶಗಳ ಪ್ರಮಾಣ ಕಡಿಮೆ ಆಗ್ತಾ ಹೋಗುತ್ತೆ. ನೀವು ಹೊಲದಲ್ಲಿ ನೀವು ಈ ಕಾಂಪೋಸ್ಟ್ಗಳನ್ನು ಇನ್ನೇನು ಉಳುಮೆ ಮಾಡೋ ಸಮಯದಲ್ಲಿ ಹಾಕಿದ್ರೆ ತೊಂದರೆ ಇಲ್ಲ, ಇನ್ನು ಸ್ವಲ್ಪ ದಿನ ಆದಮೇಲೆ ಮಳೆ ಬಂದಾಗ ನೋಡೋಣ, ಸ್ವಲ್ಪ ದಿನಕ್ಕೆ ಮಳೆ ಬರುತ್ತೆ ಅಂತ ಸಮಯದಲ್ಲಿ ಏನಾಗುತ್ತೆ ಅಂದರೆ ಆ ಕಾಂಪೋಸ್ಟನ್ನು ಮುಚ್ಚಬೇಕು. ಹೊಲದ ಒಂದು ಎಲ್ಲಿ ನೀವು ತೊಗೊಂಡೋಗ್ತಾರೋ ಅಲ್ಲಿ ಮಣ್ಣಿನಿಂದ ಮುಚ್ಚಿದಾಗ ಏನಾಗುತ್ತೆ ಅಂದರೆ ಅದರಲ್ಲಿರ್ತಕ್ಕಂಥ ಪೋಷಕಾಂಶಗಳು ಹಾಳಾಗೋದಿಲ್ಲ. ಅಂದರೆ ಬಿತ್ತನೆ ಮುಂಚೆ ಎಷ್ಟು ದಿನಗಳ ನಂತರ ಈ ಒಂದು ಕಾಂಪೋಸ್ಟನ್ನು ಭೂಮಿಗೆ ಸೇರಿಸಬೇಕು? ಕನಿಷ್ಠ 1-15 ದಿನಗಳ ಬೇಕಾಗುತ್ತೆ. ಯಾಕಂದರೆ ಅದರಲ್ಲಿ ಒಂದು ಸಾರಜನಕ ಮತ್ತು ಇಂಗಾಲದ ಪ್ರಮಾಣ ಕಡಿಮೆ ಇರುತ್ತೆ, ಮತ್ತು ಅದು ಒಂದು ಸೂಕ್ಷ್ಮಾಣು ಭೂಮಿನಲ್ಲಿ ಹಾಕಿದ ನಂತರ ಸೂಕ್ಷ್ಮಾಣು ಜೀವಿಗಳು ಬೆಳವಣಿಗೆ ಆಗಬೇಕು. ಬೆಳವಣಿಗೆ ಆದ್ರೆ ಮಾತ್ರ ಅದರಲ್ಲಿರ್ತಕ್ಕಂಥ ಪೋಷಕಾಂಶಗಳು ಗಿಡಗಳಿಗೆ ಸಿಗ್ತಕ್ಕಂಥದ್ದು. ಸೊ ಇದಕ್ಕೆ ಸುಮಾರು 15 ದಿನ ಮುಂಚಿತವಾಗಿ ಹಾಕೋದ್ರಿಂದ ಮತ್ತು ಮಣ್ಣಿಗೆ ಸೇರಿಸೋದ್ರಿಂದ ಏನಾಗುತ್ತೆ ಅಂದರೆ ಅಲ್ಲಿ ಸೂಕ್ಷ್ಮಾಣು ಜೀವಿಗಳು ಜಾಸ್ತಿ ಆಗ್ತವೆ, ಮತ್ತು ಅದರಲ್ಲಿ ಗೊಬ್ಬರದಲ್ಲಿರ್ತಕ್ಕಂಥ ಒಂದು ಪೋಷಕಾಂಶಗಳು, ಅದರಲ್ಲೂ ಸಾರಜನಕ, ರಂಜಕ, ಪೊಟಾಷ್ ಇವು ಏನು ಗಿಡಗಳಿಗೆ ಸಿಗಬೇಕು ಅಂದರೆ ಮುಂಚಿತವಾಗಿ ಹಾಕಬೇಕು, ನಂತರ ಉಳುಮೆ ಮಾಡಬೇಕು. ಹೌದು, ಭೂಮಿಗೆ ಮಣ್ಣಿನಲ್ಲಿ ಸೇರಬೇಕು. ಸೊ ಅವಾಗ ಆ ಒಂದು ಕಾಂಪೋಸ್ಟ್ನ ಒಂದು ಸದ್ಬಳಕೆ ಚೆನ್ನಾಗಾಗುತ್ತೆ. ಅಂದರೆ ಕಾಂಪೋಸ್ಟ್ ತಯಾರಿಕೆ ಮಾಡುವಾಗ ರೈತ ಬಾಂಧವರಲ್ಲಿ ಪಶು ಸಂಪತ್ತು ಅಥವಾ ಈ ಆಕಳು ದನಕರುಗಳು ಇರಬೇಕು. ಅಂದರೆ ಮುಖ್ಯವಾಗಿ ಈ ಒಂದು ಕಾಂಪೋಸ್ಟ್ ತಯಾರಿಕೆಗಳು ಇದ್ರೆ ಚೆನ್ನಾಗಿ ಚೆನ್ನಾಗಿ. ಏನು ಹೇಳಕ್ಕೆ ಇಷ್ಟಪಡ್ತೀರಿ ಸರ್, ಮುಖ್ಯವಾಗಿ ಕಾಂಪೋಸ್ಟನ್ನು ಯಾಕೆ ತಯಾರು ಮಾಡಬೇಕು, ರೈತ ಬಾಂಧವರು ಯಾಕೆ ಇದ್ರ ಬಗ್ಗೆ ಗಮನವನ್ನು ಕೊಡಬೇಕಾಗ್ತದೆ ಒಂದು? ಸೊ ಇತ್ತೀಚೆಗೆ ದಿನಗಳಲ್ಲಿ ಏನಾಗಿದೆ ಅಂದರೆ ರಸಗೊಬ್ಬರಗಳ ಮೇಲೆ ರೈತರ ಅವಲಂಬನೆ ಜಾಸ್ತಿ ಆಗಿದೆ. ಸೊ ದಯವಿಟ್ಟು ರೈತರು ಸಾವಯವ ಗೊಬ್ಬರಗಳನ್ನು, ಅದರಲ್ಲೂ ಕಾಂಪೋಸ್ಟ್ ಒಂದು ಉತ್ಕೃಷ್ಟವಾದ ಒಂದು ಗೊಬ್ಬರ, ಕಡಿಮೆ ಖರ್ಚಿನಲ್ಲಿ ಮತ್ತು ನಮ್ಮಲ್ಲೇ ಸಿಗ್ತಕ್ಕಂಥ ತ್ಯಾಜ್ಯ ವಸ್ತುಗಳನ್ನು ಬಳಸಿ, ನಮ್ಮಲ್ಲೇ ಸಿಗ್ತಕ್ಕಂಥ ಒಂದು ಸಗಣಿ ಇರ್ಬೋದು ಇವೆಲ್ಲವನ್ನು ನಾವು ಬಳಸ್ಕೊಂಡು ಈ ಕಾಂಪೋಸ್ಟ್ ತಯಾರಿಕೆ ಮಾಡಿಕೊಂಡು ನಾವು ಭೂಮಿಗೆ ಸೇರಿಸೋದ್ರಿಂದ ಪೋಷಕಾಂಶಗಳ ಜೊತೆಗೆ ಸೂಕ್ಷ್ಮಾಣು ಜೀವಿಗಳು ಸಹ ವೃದ್ಧಿ ಆಗುತ್ತೆ. ಹೌದು. ಸೊ ರೈತ ಬಾಂಧವರು, ಅನೇಕ ರೈತ ಬಾಂಧವರು ಈಗಾಗಲೇ ಸಾವಯವ ರೈತರಿದ್ದಾರೆ, ಅವ್ರಿಗೆಲ್ಲ ಗೊತ್ತೇ ಇದೆ. ಸೊ ಈ ಒಂದು ನಿಟ್ಟಿನಲ್ಲಿ ರೈತರು ಈ ಒಂದು ಕಾಂಪೋಸ್ಟ್ ತಯಾರಿಕೆ ಮಾಡಿಕೊಂಡು ಅದನ್ನು ಸದ್ಬಳಕೆ ಮಾಡಿಕೊಂಡು ಮಣ್ಣಿನ ಆರೋಗ್ಯ ಮತ್ತು ಗಿಡಗಳ ಬೆಳವಣಿಗೆ ಮತ್ತು ಇಳುವರಿಯನ್ನು ಹೆಚ್ಚಿಗೆ ಮಾಡ್ಕೋಬೋದು. ಸಾಕಷ್ಟು ಪ್ರಮಾಣದಲ್ಲಿ ನೋಡ್ತಾ ಇರ್ತೀವಿ. ಪ್ರಗತಿಪರ ರೈತ ಬಾಂಧವರು ತಮ್ಮಲ್ಲಿರುವಂತಹ ಒಂದು ಸಸ್ಯದ ಪಳಿವಿಕೆಗಳನ್ನು ಸಮರ್ಥ ಪ್ರಮಾಣದಲ್ಲಿ ಬಳಕೆ ಮಾಡ್ತಾರೆ, ಕೆಲವೊಬ್ಬ ರೈತರು ಅದನ್ನು ಸುಟ್ಟು ಬೆಂಕಿ ಹಚ್ತಾರೆ. ದಯವಿಟ್ಟು ನಾನು ರೈತ ಬಾಂಧವ್ರಿಗೆ ಅದೇ ತಿಳಿಸೋದೇನೆಂದರೆ, ನಿಮ್ಮಲ್ಲಿ ಬಂದಿರತಕ್ಕಂಥ ಒಂದು ಕಟಾವಾದ ನಂತರ ದಯವಿಟ್ಟು ಆ ಒಂದು ವಸ್ತುಗಳನ್ನು ಸುಡಬೇಡಿ. ತೊಗರಿ ಕಟಾವಾದ ನಂತರ ಅದು ಒಂದು ಉತ್ಕೃಷ್ಟವಾದ ಗೊಬ್ಬರ ಆಗುತ್ತೆ, ಅದರಲ್ಲೂ ದ್ವಿದಳ ಗುಂಪಿಗೆ ಸೇರ್ತಕ್ಕಂಥದ್ದು, ಅದು ಅದರಲ್ಲಿ ಸಾರಜನಕದ ಪ್ರಮಾಣ ಜಾಸ್ತಿ ಇರುತ್ತೆ. ಸೊ ಭೂಮಿಗೆ ಸೇರಿಸೋದ್ರಿಂದ ಏನಾಗುತ್ತೆ, ಸಾರಜನಕದ ಪ್ರಮಾಣ ಹೆಚ್ಚಿಗೆ ಆಗಿ ಬೆಳವಣಿಗೆ ಚೆನ್ನಾಗುತ್ತೆ, ಮಣ್ಣಿನ ಆರೋಗ್ಯ ಚೆನ್ನಾಗುತ್ತೆ. ದಯವಿಟ್ಟು ಯಾವುದೇ ಕಾರಣಕ್ಕೂ ರೈತರು ಕಟಾವು ಆದ ನಂತರ, ಬೆಳೆ ಕಟಾವು ಆದ ನಂತರ ಸುಡಕ್ಕೆ ಹೋಗ್ಬೇಡಿ. ಒಳ್ಳೆಯದು ಸರ್, ಭಾಳಷ್ಟು ಅಮೂಲ್ಯವಾದಂಥ ಒಂದು ಮಾಹಿತಿಯನ್ನು ಮಾಡಿಕೊಟ್ರಿ. ಮುಖ್ಯವಾಗಿ ತಾವು ಹೇಳಿದ ಪ್ರಕಾರ ರಾಸಾಯನಿಕ ಗೊಬ್ಬರಗಳ ಪ್ರಮಾಣ ಕಡಿಮೆ ಆಗಬೇಕು, ಮಣ್ಣಿನ ಫಲವತ್ತತೆ ಹೆಚ್ಚಾಗಬೇಕಪ್ಪ ಅಂತಂದರೆ ನಮ್ಮ ಪ್ರಾಚೀನ ಕಾಲದಲ್ಲಿ ನಾವೇನು ಕಳುವಿಕೆಯನ್ನು ಮಾಡುವಂಥದ್ದು ಅಥವಾ ಕಾಂಪೋಸ್ಟನ್ನು ಮಾಡುವಂಥ ಪದ್ಧತಿಗಳನ್ನು ಹಿಡಿದು ಈಗ ಆಧುನಿಕ ಪ್ರಮಾಣದಲ್ಲಿ ವೈಜ್ಞಾನಿಕವಾಗಿ ತಾವೇನು ಹೇಳಿದ್ರಿ, ನಡ ಪದ್ಧತಿ ಆಗಿರ್ಬೋದು, ತೊಟ್ಟೆ ಪದ್ಧತಿ ಆಗಿರ್ಬೋದು, ಗುಂಡಿ, ಅದನ್ನು ವೈಜ್ಞಾನಿಕವಾಗಿ ಪದರುಗಳ ಮೂಲಕ ಅದನ್ನು ಮತ್ತಷ್ಟು ಕೆಲವು ಸೂಕ್ಷ್ಮಾಣುಜೀವಿಗಳನ್ನು ಸೇರಿಸಿ ವೈಜ್ಞಾನಿಕವಾಗಿ ಈ ಕಾಂಪೋಸ್ಟನ್ನು ತಯಾರಿಕೆ ಮಾಡಿದ್ರಪ್ಪ ಅಂತಂದರೆ ನಮ್ಮ ರಾಸಾಯನಿಕ ಗೊಬ್ಬರಗಳ ಅವಲಂಬನೆ ಕಡಿಮೆ ಆಗ್ತದೆ, ಒಳ್ಳೆಯ ಗುಣಮಟ್ಟದ ಬೆಳೆಯನ್ನು ಪಡ್ಕೋಬಹುದು, ಜೊತೆಗೆ ಲಾಭವನ್ನು ಕೂಡ ಪಡ್ಕೋಬಹುದು. ಈ ಥರವಾದಂಥ ಒಂದು ಪದ್ಧತಿಗಳನ್ನು ರೈತ ಬಾಂಧವರು ಅಳವಡಿಕೆ ಮಾಡಿಕೊಂಡ್ರಪ್ಪ ಅಂತಂದರೆ ಉತ್ಪಾದನಾ ವೆಚ್ಚ ಕಡಿಮೆಯಾಗಿ ರೈತ ಬಾಂಧವರಿಗೆ ನಿವ್ವಳ ಲಾಭ ಹೆಚ್ಚಾಗ್ತದೆ. ಈಗಾಗಲೇ ರೈತರು ಒಂದು ತಿಪ್ಪೆ ಗೊಬ್ಬರವನ್ನು ಮಾಡ್ತಾ ಇರ್ತಾರೆ. ಅದೇ ರೀತಿಯಾಗಿ ಈ ಒಂದು ಕೆಲವೊಂದು ಮುತುವರ್ಜಿ ವಹಿಸಿ ಬೇರೆ ಬೇರೆ ಒಂದು ತ್ಯಾಜ್ಯ ವಸ್ತುಗಳನ್ನು, ಅವಶೇಷಗಳನ್ನು ಬೇರೆ ಬೇರೆ ರೀತಿಯಾಗಿ ವಿಂಗಡಣೆ ಮಾಡಿ ಬೇರೆ ಬೇರೆ ಪದರಗಳಾಗಿ ಮಾಡಿ ಈ ರೀತಿ ಕಾಂಪೋಸ್ಟ್ ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂದರೆ, ನಮ್ಮಲ್ಲಿರ್ತಕ್ಕಂಥ ಒಂದು ವ್ಯರ್ಥವಾಗಿ ಹೋಗ್ತಕ್ಕಂಥ ಒಂದು ಸಾವಯವ ಪದಾರ್ಥಗಳನ್ನು ನಾವು ಕಾಂಪೋಸ್ಟ್ ಆಗಿ ಮಾಡಿಕೊಂಡಿದ್ದೇ ಆದರೆ ರೈತ ಬಾಂಧವರಿಗೆ ಅನುಕೂಲ ಆಗುತ್ತೆ, ಉತ್ಪಾದನಾ ವೆಚ್ಚ ಕಮ್ಮಿ ಆಗುತ್ತೆ, ಮತ್ತು ರಸಗೊಬ್ಬರಗಳ ಮೇಲೆ ಅವಲಂಬನೆ ಆಗೋದು ಕೂಡ ತಪ್ಪು ಸರ್. ಇವೆಲ್ಲ ವಿಚಾರಗಳನ್ನು ನಮ್ಮ ರೈತ ಬಾಂಧವರು ಗಮನಿಸಲಿ, ಇಂತಹ ಒಂದು ಕಾಂಪೋಸ್ಟ್ ತಯಾರಿಸುವಂತಹ ಒಂದು ವಿಧಾನಗಳ ಕಡೆ ಗಮನ ಹರಿಸಲಿ ಅಂತ ಹೇಳ್ತಾ ಮಾಹಿತಿಯನ್ನು ಹಂಚಿಕೊಂಡಿದ್ದಕ್ಕೆ ತಮಗೆ ರೈತ ಬಾಂಧವರ ಪರವಾಗಿ ಧನ್ಯವಾದಗಳು ಸರ್. ನಮಸ್ಕಾರ. ಎಲ್ಲ ರೈತ ಬಾಂಧವರಿಗೂ ನಮಸ್ಕಾರ. ಕೇಳಿದ ರೈತ ಬಾಂಧವರು ಇದುವರೆಗೆ ವೈಜ್ಞಾನಿಕ ಪದ್ಧತಿಯಲ್ಲಿ ಕಾಂಪೋಸ್ಟ್ ತಯಾರಿಸುವ ವಿಧಾನ ಕುರಿತು ಬೇಸಾಯ ತಜ್ಞರಾದಂತಹ ಡಾಕ್ಟರ್ MR ಉಮೇಶ್ ಅವರೊಂದಿಗಿನ ಸಂದರ್ಶನವನ್ನು. ರೈತ ಬಾಂಧವರೇ, ಈಗ ಹವಾಮಾನ ವರದಿ ಮತ್ತು ಹವಾಮಾನಾಧಾರಿತ ಕೃಷಿ ಸಲಹೆಗಳನ್ನು ಕೇಳೋಣ. ಭಾರತ ಹವಾಮಾನ ಬೆಂಗಳೂರು ವಿಭಾಗದ ಮುನ್ಸೂಚನೆಯಂತೆ ರಾಯಚೂರು ಜಿಲ್ಲೆಯಲ್ಲಿ 5 ದಿನಗಳಲ್ಲಿ ಯಾವುದೇ ಮಳೆ ಆಗುವ ಸಾಧ್ಯತೆ ಇಲ್ಲ. ಗರಿಷ್ಠ ಉಷ್ಣಾಂಶ 28-29 ಡಿಗ್ರಿ ಸೆಲ್ಸಿಯಸ್ ಮತ್ತು ಕನಿಷ್ಠ ಉಷ್ಣಾಂಶ 16-17 ಡಿಗ್ರಿ ಸೆಲ್ಸಿಯಸ್ ಇರುವ ಸಾಧ್ಯತೆ ಇದೆ. ಅದೇ ರೀತಿ ಗರಿಷ್ಠ ಆರ್ದ್ರತೆ ಪ್ರಮಾಣ 80-85% ಮತ್ತು ಕನಿಷ್ಠ ಆರ್ದ್ರತೆ 28-36% ಇರುವ ಸಾಧ್ಯತೆ ಇದೆ. ಗಾಳಿಯ ವೇಗ ಸರಾಸರಿ 4-6 ಕಿಲೋಮೀಟರ್ ಪ್ರತಿ ಗಂಟೆಗೆ ಚಲಿಸುವ ಸಾಧ್ಯತೆ ಇದೆ ಎಂದು ರೈತ ಬಾಂಧವರಿಗೆ ಮುನ್ಸೂಚನೆಯನ್ನು ನೀಡಲಾಗಿದೆ. ಇನ್ನು ಬೆಳೆ ಕಟಾವಾದ ನಂತರ ಬೆಳೆಯ ಅವಶೇಷಗಳನ್ನು ಸುಡದೆ ತ್ಯಾಜ್ಯ ವಿಭಜಕಗಳನ್ನು ಬಳಸಿಕೊಂಡು ಅದನ್ನು ಎರೆಹುಳು ಅಥವಾ ಕೊಟ್ಟಿಗೆ ಗೊಬ್ಬರವನ್ನಾಗಿ ಬಳಸಬೇಕು. ಕಟಾವು ಮಾಡಿದ ಉತ್ಪನ್ನಗಳನ್ನು ಚೀಲದಲ್ಲಿ ತುಂಬುವ ಮೊದಲು ಬಿಸಿಲಿನಲ್ಲಿ ಚೆನ್ನಾಗಿ ಒಣಗಿಸಿಯೇ ತುಂಬಬೇಕು. ಬೆಳಗಿನ ಸಮಯದಲ್ಲಿ ಮಂಜು ಬೀಳುವ ಸಾಧ್ಯತೆ ಇರುವುದರಿಂದ ಬೆಳೆಗಳಲ್ಲಿ ರೋಗಗಳ ಬಾಧೆ ಹೆಚ್ಚಾಗಿ ಕಂಡು ಬರುವ ಸಾಧ್ಯತೆ ಇದ್ದು ರೈತರು ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಬೇಕು. ಪ್ರಸ್ತುತ ವಾತಾವರಣದಲ್ಲಿ ಕಡಿಮೆ ಉಷ್ಣಾಂಶ ಇರುವುದರಿಂದ ಯಾವುದೇ ಬೆಳೆಯಲ್ಲಿ ಮೊಗ್ಗು ಕಾಯಿ ಉದುರುವುದು ಕಂಡು ಬಂದರೆ 0.25 ಮಿಲಿಲೀಟರ್ ನ್ಯಾಪಲಿಕ್ ಅಸೆಟಿಕ್ ಆಮ್ಲವನ್ನು ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಬೇಕು. ಇನ್ನು ರಾತ್ರಿಯ ಸಮಯದಲ್ಲಿ ಭತ್ತದ ನರ್ಸರಿ ಹಾಸಿಗೆಗಳನ್ನು ಪಾಲಿಥಿನ್ ಹಾಳೆಯಲ್ಲಿ ಮುಚ್ಚಿ ಮತ್ತು ಬೆಳಿಗ್ಗೆ ತೆಗೆಯಿರಿ. ಸಂಜೆ ನರ್ಸರಿ ಹಾಸಿಗೆಗಳಿಗೆ ನೀರು ಹಾಕಿಸುವುದು, ಜೊತೆ ಬೆಳಿಗ್ಗೆ ಅದನ್ನು ಹೊರತೆಗಿಬೇಕು. ಇನ್ನು ಭತ್ತದ ಕಟಾವಿನ ನಂತರ ಭತ್ತದ ಗದ್ದೆಯಲ್ಲಿನ ಮಣ್ಣಿನ ತೇವಾಂಶ ಹಾಗೂ ಪೋಷಕಾಂಶಗಳನ್ನು ಸರಿಯಾಗಿ ಉಪಯೋಗಿಸಿಕೊಳ್ಳಲು ಸಾಸಿವೆ ಬೆಳೆಗಳನ್ನು ಬೆಳ್ಕೋಬಹುದು. ಇನ್ನು ಕಡಲೆಯಲ್ಲಿ ಹೆಲಿಕೋವರ್ಪ ಅಥವಾ ಸ್ಪಡಾಪ್ಟರ ಕೀಡೆ ಕಾಣಿಸಿಕೊಂಡಿದ್ದು, ಇದರ ಹತೋಟಿಗೆ 0.15 ಮಿಲಿಲೀಟರ್ ಕ್ಲೋರಾನ್ ಇಂಟರ್ನಲ್ಲಿ ಪ್ರೋಲ್ 18.5 SC ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಿ. ಕಡಲೆ ಬೆಳೆಯು ಹೂ ಆಡುವ ಹಂತದಲ್ಲಿದ್ದಾಗ ಪ್ರತಿ ಲೀಟರ್ ನೀರಿನಲ್ಲಿ 7.5 ಗ್ರಾಂ ಚಿಕ್ಪಿ ಮ್ಯಾಜಿಕ್ ಅಥವಾ 20 ಗ್ರಾಂ ಯೂರಿಯಾ ಮತ್ತು 1 ಮಿಲಿಲೀಟರ್ ಟ್ರೈಕೆಂಟನಾಲನ್ನು ಮಿಶ್ರಣ ಮಾಡಿ ಸಿಂಪಡಿಸುವುದರಿಂದ ಹೆಚ್ಚಿನ ಇಳುವರಿ ಪಡೆಯಬಹುದು. ಈ ಸಿಂಪರಣೆಯನ್ನು 15 ದಿನಗಳ ಅಂತರದಲ್ಲಿ ಮತ್ತೊಮ್ಮೆ ಮಾಡಬೇಕು. ಇನ್ನು ಜೋಳದಲ್ಲಿ ಮುಖ್ಯವಾಗಿ ತೆನೆ ಬರುವ ಸಮಯ ಮತ್ತು ಕಾಳು ಕೊಟ್ಟುವ ಸಮಯದಲ್ಲಿ ಮಣ್ಣಿನ ತೇವಾಂಶದ ಆಧಾರದ ಮೇಲೆ ತಪ್ಪದೆ ನೀರನ್ನು ಹಾಕಿ. ಹತ್ತಿ ಬೆಳೆಯು ಕಟಾವಾದ ನಂತರ ಹತ್ತಿ ಕಡ್ಡಿಗಳನ್ನು ಸುಡದೆ ಕಾಂಪೋಸ್ಟ್ ತಯಾರಿಸಲು ಉಪಯೋಗಿಸಬೇಕು ಅಥವಾ ಟ್ರ್ಯಾಕ್ಟರ್ ಚಾಲಿತ ರೋಟಾವೇಟರ್ ಸಹಾಯದಿಂದ ಮಣ್ಣಿನಲ್ಲಿ ಬೆರೆಸಬೇಕು. ಇದರಿಂದ ಮಣ್ಣಿನ ಫಲವತ್ತತೆ ಹೆಚ್ಚಾಗ್ತದೆ. ಈ ಬದನೆಕಾಯಿಯಲ್ಲಿ ಹಣ್ಣು ಕೊರೆಯುವ ಹುಳುವಿನ ಹತೋಟಿಗಾಗಿ 0.2 ಗ್ರಾಂ ಇಮೋಮಿಕ್ವಿನ್ ಬೆಂಜೇಟ್ 5 HG ಅಥವಾ 0.20 ಮಿಲಿಲೀಟರ್ ಸ್ಪೈನೋಸ್ಯಾಡ್ 45 SC ಅಥವಾ 0.2 ಮಿಲಿಲೀಟರ್ ಕ್ಲೋರನ್ ಇಂಟರ್ನಲಿ ಪ್ರೋಲ್ 18.5 SC ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಿ. ಟೊಮ್ಯಾಟೊ ಬೆಳೆಯಲ್ಲಿ ಕಾಯಿಕೊರಕದ ಬಾಧೆ ಕಂಡು ಬಂದಲ್ಲಿ 1 ಗ್ರಾಂ ಥೆಯೋಡಿ ಕಾರ್ಬ್ 75 WP ಅಥವಾ ಇಮೋಮಿಕಿನ್ ಬೆಂಜೇಟ್ 5 HG ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಬೇಕು. ಮೆಣಸಿನಕಾಯಿ ಬೆಳೆಯು ಬಹುತೇಕ ಕಟಾವಿನ ಹಂತದಲ್ಲಿರುವುದರಿಂದ ಪ್ರಸ್ತುತ ಮಳೆಯ ಅವಕಾಶ ಕಡಿಮೆ ಇರುವುದರಿಂದ ಆದಷ್ಟು ಬೇಗ ಕಟಾವು ಮಾಡಿ ಬಿಸಿಲಿನಲ್ಲಿ ಒಣಗಿಸಬೇಕು. ಇನ್ನು ಮಾವು ಹೂ ಬಿಡುವ ಹಂತದಲ್ಲಿರುವಾಗ ಮ್ಯಾಂಗೋ ಸ್ಪೆಷಲ್ 5 ಗ್ರಾಮನ್ನು ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಿ. ಇದರಿಂದ ಮಾವಿನಲ್ಲಿ ಹೆಚ್ಚಿನ ಇಳುವರಿ ಹೆಚ್ಚಿಸುವುದಲ್ಲದೆ ಉತ್ತಮ ಗುಣಮಟ್ಟದ ಹಣ್ಣುಗಳನ್ನು ಪಡ್ಕೋಬಹುದು. ಇನ್ನು ಕೋಳಿ ಸಾಕಾಣಿಕೆಯನ್ನು ಮಾಡುವಂಥ ರೈತಬಾಂಧವರು ಗಮನಿಸಬೇಕು. ಮಾಂಸ ಅಥವಾ ಮೊಟ್ಟೆ ಕೋಳಿ ಮರಿಗಳ ಆರೋಗ್ಯವಂತ ಬೆಳವಣಿಗೆಗೆ ವೈಜ್ಞಾನಿಕವಾದ ರೀತಿಯಲ್ಲಿ 2-3 ವಾರದವರೆಗೆ ಕೃತಕವಾಗಿ ಕಾವು ಕೊಡುವುದು ಈ ಸಮಯದಲ್ಲಿ ಅಗತ್ಯ ಆಗಿರುತ್ತದೆ. ತಂಪಾದ ವಾತಾವರಣ ಇರೋದರಿಂದ ದನಗಳಿಗೆ ಕಾಲು ಮತ್ತು ಬಾಯಿ ಬೇನೆಯ ಸಾಧ್ಯತೆ ಇರೋದರಿಂದ ಚುಚ್ಚುಮದ್ದನ್ನು ಹಾಕಿಸಬೇಕು. ರಾತ್ರಿಯ ತಾಪಮಾನ ಇಳಿಕೆಯಾಗಿರೋದರಿಂದ ಜಾನುವಾರುಗಳನ್ನು ಬೆಚ್ಚಗಿನ ಜಾಗದಲ್ಲಿ ಕಟ್ಟಿ ಹಾಕಬೇಕು. ಚಳಿ ಅಧಿಕವಿರುವ ಕಡೆಗಳಲ್ಲಿ ಕೊಟ್ಟಿಗೆಗಳನ್ನು ಆದಷ್ಟು ಬೆಚ್ಚಗಿಡಬೇಕು ಮತ್ತು ಹೆಚ್ಚು ಗಾಳಿಯಾಡದಂತೆ ನೋಡ್ಕೋಬೇಕಾಗ್ತದೆ. ಇನ್ನು ರೈತ ಬಾಂಧವರ ಹೆಚ್ಚಿನ ಮಾಹಿತಿ ಬೇಕಾಗಿತ್ತು ಅಂತಂದರೆ ನಿಮ್ಮ ಸಮೀಪದ ಕೃಷಿ ವಿಜ್ಞಾನ ಕೇಂದ್ರ ಅಥವಾ ಕೃಷಿ ಪರಿಣಿತರನ್ನು ಭೇಟಿಯಾಗಬಹುದು. ನಮಸ್ಕಾರ. ಕೇಳಿದ್ವಲ್ಲ ರೈತ ಬಾಂಧವರು ಇದುವರೆಗೆ ಹವಾಮಾನ ವರದಿ ಮತ್ತು ಹವಾಮಾನಾಧಾರಿತ ಕೃಷಿ ಸಲಹೆಗಳನ್ನು. ಈಗ ಕೇಳೋಣ ದೈನಂದಿನ ಪೇಟೆ ಧಾರಣೆ. ಕೃಷಿ ಉತ್ಪನ್ನ ಮಾರುಕಟ್ಟೆ ರಾಯಚೂರು, ಲಿಂಗಸಗೂರು, ಸಿಂಧನೂರು ಹಾಗೂ ಮಾನವಿ ಇವರುಗಳು ಕಳಿಸಿರುವ ಈ ದಿನದ ಪೇಟೆ ಧಾರಣೆ ಹೀಗಿದೆ. ಕನಿಷ್ಠ ಮತ್ತು ಗರಿಷ್ಠ ದರಗಳಲ್ಲಿ ಪ್ರತಿ ಕ್ವಿಂಟಲ್ಗೆ. ಮೊದಲಿಗೆ ರಾಯಚೂರು ಕೃಷಿ ಉತ್ಪನ್ನ ಮಾರುಕಟ್ಟೆಯ ಧಾರಣೆ ಹೇಳೋದಾದರೆ ಹತ್ತಿ ಹೈಬ್ರಿಡ್ 44 6,000 ರೂಪಾಯಿಯಿಂದ 7,885. ನೆಲಗಡಲೆ, ಸೇಂಗಾ, ಘುಂಗ್ರಿ 6,503 ರೂಪಾಯಿಯಿಂದ 7,829. ಈರುಳ್ಳಿ 750 ರೂಪಾಯಿಯಿಂದ 1,940. ಭತ್ತ, ಸೋನಾ, ಮಸೂರಿ 1,979 ರೂಪಾಯಿಯಿಂದ 2,730. ತೊಗರಿ, ಕೆಂಪು 6,111 ರೂಪಾಯಿಯಿಂದ 7,660. ಇನ್ನು ಕೃಷಿ ಉತ್ಪನ್ನ ಮಾರುಕಟ್ಟೆ ಲಿಂಗಸೂರಿನ ಧಾರಣೆ ಹೀಗಿದೆ. ಸಜ್ಜೆ ಹೈಬ್ರಿಡ್ 1,900 ರೂಪಾಯಿಯಿಂದ 2,800. ಕಡಲೆಕಾಳು ಅವರೇಜ್ ಇಡಿ 5,400 ರೂಪಾಯಿಯಿಂದ 5,450. ತೊಗರಿ 6,500 ರೂಪಾಯಿಯಿಂದ 7,250. ಇನ್ನು ಸಿಂಧನೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಧಾರಣೆ ಹೀಗಿದೆ. ಕಡಲೆಕಾಳು 4,230 ರೂಪಾಯಿಯಿಂದ 4,235. ಜೋಳ ಹೈಬ್ರಿಡ್ ಕನಿಷ್ಠ ಮತ್ತು ಗರಿಷ್ಠ 2,500. ಭತ್ತ ಆರ್ಎನ್ಆರ್ ಹೊಸದು 2,150 ರೂಪಾಯಿಯಿಂದ 2,400. ಭತ್ತ ಆರ್ಎನ್ಆರ್ ಹಳೆಯದು 2,414 ರೂಪಾಯಿಯಿಂದ 3,050. ಭತ್ತ ಸೋನಾ 1,980 ರೂಪಾಯಿಯಿಂದ 2,100. ನುಚ್ಚಕ್ಕಿ ಅಕ್ಕಿ 1,900 ರೂಪಾಯಿಯಿಂದ 2,300. ತೊಗರಿ 6,800 ರೂಪಾಯಿಯಿಂದ 6,800. ಕೇಳಿದ್ವಿಲ್ಲ ರೈತ ಬಾಂಧವರು ಇದುವರೆಗೆ ಕೃಷಿ ಉತ್ಪನ್ನ ಮಾರುಕಟ್ಟೆ ರಾಯಚೂರು, ಲಿಂಗಸಗೂರು, ಸಿಂಧನೂರು ಇವರುಗಳು ಕಳಿಸಿರುವ ಈ ದಿನದ ಪೇಟೆ ಧಾರಣೆಯನ್ನು ತಿಳ್ಕೊಂಡ್ವಿ. ಕನಿಷ್ಠ ಮತ್ತು ಗರಿಷ್ಠ ದರಗಳಲ್ಲಿ ಪ್ರತಿ ಕ್ವಿಂಟಲ್ಗೆ. ಇದುವರೆಗೆ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ ಕಿಸಾನ್ ವಾಣಿ ಪ್ರಸಾರವಾಯಿತು. ಈ ಕಾರ್ಯಕ್ರಮವನ್ನು ಪ್ರಾಯೋಜಿಸಿದವರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ. ರೈತ ಬಾಂಧವರಿಗೆ ಕೇಳಿ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಕುಷ್ಟಗಿ ತಾಲೂಕಿನ ದಾವಲ ಸಾಬತ್ತಾರ್ ಮತ್ತು ಸಂಘಟಕರಿಂದ ಗೀಗಿ ಪದಗಳನ್ನು. ಮಾಧವ ಸಿಂಧೂರ ಲಕ್ಷ್ಮಣ್ಣ ತುಗಿ ಕರೆಯುವೆ ನಿನ್ನ ಅಣ್ಣ ಮಾಧವ ಸಿಂಧೂರ ಲಕ್ಷ್ಮಣ್ಣ ತುಗಿ ಕರೆಯುವೆ ನಿನ್ನ ಅಣ್ಣ ಮಾಧವ ಸಿಂಧೂರ ಲಕ್ಷ್ಮಣ್ಣ ಅಣ್ಣ ಮಾಧವ ಸಿಂಧೂರ ಲಕ್ಷ್ಮಣ್ಣ ತುಗಿ ಕರೆಯುವೆ ನಿನ್ನ ಅಣ್ಣ ಮಾಧವ ಸಿಂಧೂರ ಲಕ್ಷ್ಮಣ್ಣ ತುಗಿ ಕರೆಯುವೆ ನಿನ್ನ ಅಣ್ಣ ಮಾಧವ ಸಿಂಧೂರ ಲಕ್ಷ್ಮಣ್ಣ ಕನ್ನಡ ನಾಡಿನ ಜನಾ